ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಆಲಿಸಿ ಕೃಷಿ ಭೂಮಿಯ ವಿವಿಧ ದಾಖಲಾತಿಗಳು ಹಾಗೂ ಅದರ ಮಹತ್ವ ಈ ಕುರಿತು ರಾಮನಾಥಪುರದ ಕಂದಾಯ ಇಲಾಖೆಯ ನಿವೃತ್ತ ಉಪತಹಶೀಲ್ದಾರ್ ಜಿಆರ್ ರಾಜು ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ. ಸಂದರ್ಶಕರು ಅರಕಲಗೂಡು ವಿಮತು ಸುದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿಯ ವಿವಿಧ ದಾಖಲಾತಿಗಳು ಹಾಗೂ ಅದರ ಮಹತ್ವ ಈ ಕುರಿತಂತೆ ಅರಕಲಗೂಡು ತಾಲೂಕು ರಾಮನಾಥಪುರದ ಕಂದಾಯ ಇಲಾಖೆಯ ನಿವೃತ್ತ ಉಪ ತಹಸೀಲ್ದಾರ್ ಜಿಆರ್ ರಾಜು ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನ ಕೇಳ್ತಾ ಇದ್ರಲ್ಲ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಕುರಿತ ಮತ್ತಷ್ಟು ವಿಚಾರಗಳನ್ನ ಕೇಳೋಣ. ಕೃಷಿ ಭೂಮಿಯ ವಿವಿಧ ದಾಖಲಾತಿ ಹಾಗೂ ಅದರ ಮಹತ್ವ ಕುರಿತಂತೆ ಜಿಆರ್ ರಾಜು ಅವರ ಸಂದರ್ಶನದ ಅಂತಿಮ ಭಾಗ ಈಗ ಕೇಳೋಣ. ಪಹಣಿಯನ್ನ ಎಷ್ಟು ವರ್ಷಕ್ಕೊಂದ್ಸರಿ ನಾವು ತೆಗೆದಿಟ್ಕೋಬೇಕು? ಮೊದಲು ಕೈ ಬರಹದ ಪಾಣಿ ಇತ್ತು. ಹೌದು, ಗಣಕೀಕರಣ ಇರಲಿಲ್ಲ. ಆಗ ಕೈ ಬರಹದಲ್ಲೇ ಪಾಣಿ ಬರಿತಾ ಇದ್ರು. ಸಾಮಾನ್ಯವಾಗಿ ಆಗಿನ ರೈತರುಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ವರ್ಷಕ್ಕೊಂದ್ಸಲ ಪಾಣಿ ತಗೊಳ್ತಾ ಇದ್ರು. ಈಗ ಈ ಮ್ಯಾನ್ಯಲ್ ಇಲ್ಲ, ಗಣಕೀಕರಣ ಮಾಡಿಬಿಟ್ಟಿದ್ದಾರೆ. ನೀವು ಯಾವಾಗ ಬೇಕಾದ್ರೂ ತಗೊಳ್ಬಹುದು. ಈಗ ಸಾಲ ತಗೊಳ್ಬೇಕು, ಹೊಸ ಪಾಣಿ ಕೇಳ್ತಾರೆ. ಯಾಕೆಂದ್ರೆ ನಿನ್ನೆ ಇದ್ದಂತ ಪಾಣಿನಲ್ಲಿ ಏನು ಬದಲಾವಣೆ ಆಗದೇ ಇರಬಹುದು. ಇವತ್ತಾದಾಗ ನೀವು ಅದ್ರಲ್ಲಿ ಮಾರಿಯೋ ಅಥವಾ ಇನ್ನೊಂದು ಅದನ್ನ ಕಡಿಮೆ ಮಾಡಿಯೋ ಅಥವಾ ಪರಿವರ್ತನೆ ಮಾಡಿ ಏನೋ ಒಂದು ಕಡಿಮೆ ಹೆಚ್ಚು ಕಡಿಮೆ ಆಗಿರ್ತದೆ. ಪ್ರಸ್ತುತವಾದ ಪಾಣಿ ತಗೊಂಡ್ರೆ ನಮ್ಮ ಜಮೀನಲ್ಲಿ ಕರೆಕ್ಟ್ ನಿರ್ದಿಷ್ಟವಾದಂಥದ್ದು ನಮಗೆ ಗೊತ್ತಾಗ್ತದೆ. ಈ ಗಣಕೀಕರಣ ಆಗಿರೋದ್ರಿಂದ ಸಾಮಾನ್ಯವಾಗಿ ಯಾವುದೇ ಬದಲಾವಣೆ ಆಗುವಂಥದ್ದು ಬಹಳ ಕಡಿಮೆ ಕಡಿಮೆ ಅನಿರೀಕ್ಷಿತವಾಗಿ ಬದಲಾವಣೆ ಆಗಲ್ಲ. ಮೊದಲು ಆಗಂತ ಸಾಧ್ಯತೆ ಆಗಿತ್ತು ಕೈ ಬರವಣಿಗೆ. ಹೌದು, ಆಗ ವ್ಯತ್ಯಾಸ ಆಗ್ತಾ ಇತ್ತು. ಈಗ ವ್ಯತ್ಯಾಸ ಆಗ್ತಕ್ಕಂತ ಸಾಧ್ಯತೆ ಬಹಳ ಆಗದೇ ಇಲ್ಲ ಅಂತಲೂ ಕೂಡ ಹೇಳ್ಬಹುದು. ಪಹಣಿಯನ್ನ ಯಾರು ವಿತರಣೆ ಮಾಡ್ತಾರೆ? ಪಹಣಿಯನ್ನ ಮೊದಲು ಗ್ರಾಮ ಲೆಕ್ಕಾಧಿಕಾರಿಗಳು ಕೈ ಬರಹದಲ್ಲಿ ಬರೆದು ಕೊಡ್ತಾ ಇದ್ರು ರೈತರಿಗೆ. ಈಗ ತಾಲೂಕು ಕಚೇರಿಯಲ್ಲಿ ಪಹಣಿ ವಿತರಣಾ ಕೇಂದ್ರ ಅಂತಂತಲೇ ಮಾಡಿದ್ದಾರೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಈ ಪ್ರೈವೇಟ್ ಏಜೆನ್ಸಿಗಳು ಕೆಲವು ಕಡೆ ಇಂಟರ್ನೆಟ್ ಎಲ್ಲೆಲ್ಲಿ ಹೊಂದಿದ್ದಾರೆ, ಸರ್ಕಾರದ ಇಲಾಖೆಯಿಂದ ಅನುಮತಿ ಪಡ್ಕೊಂಡಿದ್ದಾರೆ, ಅಂತವ್ರೆಲ್ಲರೂ ಅವರು ವಿತರಣೆ ಮಾಡ್ತಾರೆ. ನಮಗೆ ಬೇಕಾದಾಗ ಅಲ್ಲಿ ಹೋಗಿ ನಾವು ಪಡ್ಕೋಬಹುದು, ತರಬಹುದು. ಈ ಪಹಣಿಯನ್ನ ಎಲ್ಲೆಲ್ಲಿ ನಾವು ಬಳಕೆಯನ್ನ ಮಾಡಬಹುದು ಮತ್ತೆ ಯಾಕೆ ಇದನ್ನ ಇಟ್ಕೋಬೇಕು ಪ್ರತಿಯೊಬ್ಬ ರೈತನು ಅಂತ ಹೇಳ್ತಿರಿ? ಇದು ಒಬ್ಬ ಸರ್ಕಾರಿ ನೌಕರ ಅಂದ್ರೆ ಅವನ್ ಮುಖ್ಯವಾಗಿ ಅವನ್ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ನೋದಕ್ಕೆ ಅವನಿಗೆ ಹೇಗ್ ಗುರ್ತಿರ್ತದೋ, ಒಬ್ಬ ಜಮೀನ್ದಾರ ಅನ್ಬೇಕಾದ್ರೆ ಅವನಿಗೆ ಪಹಣಿ ಅಷ್ಟೇ ಮುಖ್ಯ, ಅದೇ ಅವನಿಗೆ ಮೂಲ. ಈಗ ಸರ್ಕಾರದ ವಿವಿಧ ಸೌಲಭ್ಯಗಳನ್ನ ಅವನು ಪಡ್ಕೊಳ್ಬೇಕು ಅಂದ್ರೆ ಈ ಪಹಣಿ ಆಧಾರದ ಮೇಲೆ ಅವನಿಗೆ ಕೊಡ್ತಾನೆ. ಟ್ರ್ಯಾಕ್ಟರ್ ತಕ್ಕೊಳ್ಳೋದಾಗಿರ್ಬೋದು, ಸಾಲ ತಕ್ಕೊಳ್ಳೋದಾಗಿರ್ಬೋದು, ಬ್ಯಾಂಕಿನಿಂದ ಒಡವೆಗಳನ್ನ ಅಡ ಹಿಡಿ ಹಣ ತಗೊಳ್ಳೋದಕ್ಕಾಗಿರ್ಬೋದು, ಮಾರಾಟ ಮಾಡೋದಕ್ಕಾಗ್ಬೋದು. ಒಟ್ಟಾರೆ ನಾನು ಈ ಜಮೀನಿನ ಒಡೆಯ ಅಂತ ಅವನು ನಿರ್ದಿಷ್ಟಪಡಿಸ್ಲಿಕ್ಕೆ ಇವನಿಗೆ ಮೂಲ ಅವನಿರ್ತಕ್ಕಂಥ ಪಹಣಿನೇ ಅವನಿಗೆ ಹಕ್ಕು. ಹಕ್ಕು. ಈಗ ಪಹಣಿಯಲ್ಲಿ ಈ ಭೂಮಿ ಹೇಗೆ ನಮ್ಮ ಸ್ವಾಧೀನಕ್ಕೆ ಬಂತು ಅನ್ನುವಂಥದ್ದನ್ನ ನಮೂದು ಮಾಡಿರ್ತಾರೆ ಅಂತ ಹೇಳಿದ್ರು. ಅದನ್ನ ನಾವು ಮ್ಯೂಟೇಷನ್ ಅಂತ ಹೇಳಿ ಕರೀತೀವಿ. ಈ ಮ್ಯೂಟೇಷನ್ ಬೇರೆನೋ ಅಥವಾ ಪಹಣಿ ಜೊತೆನೆ ಯಾವಾಗ್ಲೂ ಇರುತ್ತಾ ಹೇಗೆ? ಮ್ಯೂಟೇಷನ್ ಪಹಣಿ ಬೇರೆ ಬೇರೆ ಬೇರೆ ಬೇರೆ. ಈ ಮ್ಯೂಟೇಷನ್ ಹೇಗೆ ಅಂತಂದ್ರೆ, ಒಂದು ಮ್ಯೂಟೇಷನ್ ಆಗ್ಬೇಕಾದ್ರೆ ಹಕ್ಕು ಬದಲಾವಣೆ ಆಗುವಂತದ್ದು ಅಂತ. ಈಗ ನನಗಿದೆ ಹಕ್ಕು, ನನ್ನ ಹಕ್ಕನ್ನ ನಾನು ಬೇರೆಯವ್ರಿಗೆ ವರ್ಗಾಯಿಸುವಂತ ಒಂದು ಪ್ರಕ್ರಿಯೆ ನಡೆಯುವಂಥದ್ದೇ ಈ ಮ್ಯೂಟೇಷನ್ ಅಲ್ಲಿ ಹಕ್ಕು ಬದಲಾವಣೆ ವಹಿನಲ್ಲಿ. ನಾನು ಮಾರಾಟ ಮಾಡಿದ್ರೆ ಹಕ್ಕು ಬದಲಾವಣೆ ಯಾವ ರೀತಿ ಆಯ್ತು, ಯಾರಿಂದ ಆಯ್ತು, ಎಷ್ಟಾಯ್ತು, ಎಷ್ಟು ವಿಸ್ತೀರ್ಣ ಮಾಡಿದ್ರು ಇತ್ಯಾದಿ ಎಲ್ಲ ವಿವರಗಳು ಇರ್ತಕ್ಕಂಥದ್ದು ಹಕ್ಕು ಬದಲಾವಣೆ ವಹಿ ಅಥವಾ ಮ್ಯೂಟೇಷನ್ ಅಲ್ಲಿ. ಮ್ಯೂಟೇಷನ್ ಪ್ರತ್ಯೇಕವಾಗಿರುತ್ತೆ. ಇರ್ತದೆ. ಅದು ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ. ಈಗ ಮ್ಯೂಟೇಷನ್ ಅಂತಂದ್ರೆ ಅದಕ್ಕೆ ಹಿಂದೆ ಒಂದು ರಿಜಿಸ್ಟರ್ ಇತ್ತು, ಹಕ್ಕು ಬದಲಾವಣೆ ವಹಿ ಅಂತ. ಒಂದು ಗ್ರಾಮಕ್ಕೆ ಒಂದು ಮ್ಯೂಟೇಷನ್, ಒಬ್ಬ ವ್ಯಕ್ತಿದು 10 ಊರಲ್ಲಿ ಜಮೀನ್ ಇದ್ರು ಅವನು 10 ಊರಲ್ಲೂ ಬೇರೆ ಬೇರೆ ಮ್ಯೂಟೇಷನ್ ಇರ್ತಾ ಇತ್ತು. ಈಗ ಒಂದೂರಿನ ಮ್ಯೂಟೇಷನ್ ಅಂದ್ರೆ ಪೂರ್ಣ ಆ ಊರಿನ ಜಮೀನಿನ ಬಗ್ಗೆ ಡೀಟೇಲ್ಸ್ ಅಲ್ಲಿ ಇರ್ತಾ ಇತ್ತು. ಈಗ ಅದನ್ನ ಯಾವ ರೀತಿ ಮ್ಯೂಟೇಷನ್ ಬದಲಾವಣೆ ಆಗಿದೆ ಅಂತ ಅನ್ನೋದನ್ನ ಅದ್ರಲ್ಲಿ ಬರೆದಿರ್ತಾರೆ. ಈಗ ಗಣಕೀಕರಣ ಆದ್ಮೇಲೆ ಅಲ್ಲಿಂದ ನಮೂನೆಯನ್ನು ಕಳಿಸ್ತಾರೆ, ಆ ನಂಬರ್ ಅನ್ನ ಮೇಲ್ ಬರೆದಿರ್ತಾರೆ. ಈ ಕಡೆ ಎಡಗಡೆಯಿಂದ ಶುರು ಮಾಡಿದರೆ ಅಲ್ಲಿ ಒಂದು ಕ್ರಮ ಸಂಖ್ಯೆ, ಆ ಜಮೀನಿನ ಸರ್ವೆ ನಂಬರು, ವಿಸ್ತೀರ್ಣ, ಯಾರಿಂದ ಯಾರಿಗೆ, ಅದು ಎಷ್ಟು ಕ್ರಯಕ್ಕೆ ಮಾರಾಟ ಮಾಡಿದ್ದಾನೆ ಅಥವಾ ಭೋಗ್ಯ ಮಾಡಿದ್ದಾನೆ, ಅದೆಲ್ಲ ವಿವರ ಇರ್ತದೆ. ಬಲಗಡೆ ಅಂಚಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಪ್ರಕ್ರಿಯೆ ಹೇಗೆ ನಡೀತು ಅಂತ ವಿವರವಾದ ಆದೇಶವನ್ನು ಬರೆದಿರ್ತಾರೆ. ಅವರು ವಿವರವನ್ನು ಬರೆಯುವುದು ಮಾತ್ರ ಗ್ರಾಮ ಲೆಕ್ಕಾಧಿಕಾರಿ ಕೆಲಸ. ಅದನ್ನು ಅಂಗೀಕರಿಸುವಂಥದ್ದು ರಾಜಸ್ವ ನಿರೀಕ್ಷಕರು ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಕೆಲಸ. ಅವರು ಅದನ್ನು ಅಂಗೀಕರಿಸಿ ಆ ಅಂಗೀಕರಿಸಿದ ದಾಖಲೆಯನ್ನ ಗಣಕೀಕರಣಗೊಳಿಸ್ಬಿಡ್ತಾರೆ. ಈ ಗಣಕೀಕರಣಗೊಳಿಸಿದ ಆದ್ಮೇಲೆ ಅದ್ರ ಬಗ್ಗೆ ಏನೇ ತಕರಾರು ಬಂದ್ರೆ ಅದನ್ನ ಸರಿಪಡಿಸುವಂತ ಅಧಿಕಾರ ತಹಶೀಲ್ದಾರಿಗಾಗ್ಲಿ, ಗ್ರಾಮ ಲೆಕ್ಕಾಧಿಕಾರಿಗಾಗ್ಲಿ, ರಾಜಸ್ವ ನಿರೀಕ್ಷಕರಿಗಾಗ್ಲಿ ಇರೋದಿಲ್ಲ. ಅದನ್ನ ನೀನ್ ಏನಿದ್ರು ಮೇಲ್ಮನವಿ ಸಲ್ಲಿಸಿ ತಪ್ಪಾಗಿರ್ತಕ್ಕಂಥದ್ದನ್ನ ಅದನ್ನ ಸರಿಪಡಿಸ್ಕೊಳ್ಬೇಕು. ಈಗ ಮ್ಯೂಟೇಷನ್ ಅಲ್ಲಾಗ್ಲಿ ಅಥವಾ ಪಹಣಿನಲ್ಲಾಗ್ಲಿ ಏನಾದ್ರೂ ತಪ್ಪು ನಮೂದಾಯ್ತು ಅಂತ ಅಂದ್ರೆ ಏನ್ ಮಾಡ್ಬೇಕು ರೈತರು? ತಾಲೂಕು ಕಚೇರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ಕೊಡ್ಬೇಕು. ಹೆಸರು ತಪ್ಪಾಗಿರ್ಬಹುದು ಅಥವಾ ತಂದೆ ಹೆಸರು ತಪ್ಪಾಗಿರ್ಬಹುದು, ವಿಸ್ತೀರ್ಣ ತಪ್ಪಾಗಿರ್ಬಹುದು, ಏನೇ ತಪ್ಪಾಗಿರ್ಬಹುದು, ಆ ನಿರ್ದಿಷ್ಟವಾದ ದಾಖಲೆಯೊಂದಿಗೆ ತಾಲೂಕು ಕಚೇರಿಗೆ ಅರ್ಜಿ ಹಾಕ್ಬೇಕು. ಇದನ್ನು ಗ್ರಾಮ ಲೆಕ್ಕಾಧಿಕಾರಿ ಮತ್ತು ರಾಜಸ್ವ ನಿರೀಕ್ಷಕರು ಸ್ಥಳ ಪರಿಶೀಲನೆ ಮಾಡಿ ಅಗತ್ಯವಿದ್ರೆ ಮೋಜಿನಿದಾರರ ಸಹಾಯವನ್ನು ಪಡ್ಕೊಂಡು ತಾಂತ್ರಿಕವಾಗಿ ಅದನ್ನೆಲ್ಲ ನಿಖರವಾದ ದಾಖಲೆಗಳನ್ನು ಸರಿಪಡಿಸಿ ಅದನ್ನು ಸರಿ ಮಾಡ್ತಾರೆ. ಸರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅವಕಾಶ. ಇದಿಷ್ಟು ಪಹಣಿ ಮತ್ತು ಮ್ಯೂಟೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಹೌದು. ಇನ್ನು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಇರಬೇಕಾದಂತಹ ಮತ್ತೊಂದು ಮಹತ್ವದ ದಾಖಲೆ ಅಂತ ಹೇಳಿದ್ರೆ ಖಾತೆ ಅಂತ ಹೇಳಿ ಕರಿತೀವಿ. ಹೌದು. ಖಾತೆ ಮಾಡ್ಸಕ್ ಹೋಗಿದ್ದು ಅಂತಾರೆ, ಖಾತೆ ಆಯ್ತು ಅಂತಾರೆ, ಖಾತೆ ಆಗ್ಲಿಲ್ಲ ಅಂತಾರೆ. ಈ ಖಾತೆ ಅಂತ ಅಂದ್ರೆ ಖಾತೆ ಅಂತ ಅಂದ್ರೆ ಒಬ್ಬ ಜಮೀನ್ದಾರನು ಒಂದು ಊರಿನಲ್ಲಿ ಹೊಂದಿರುವ ಎಲ್ಲಾ ಜಮೀನುಗಳ ಕ್ರೋಢೀಕರಣವೇ ಖಾತೆ. ಖಾತೆ ಒಂದು ಅಕೌಂಟ್ ಇದ್ದಂಗೆ. ಅದು ಅವನದು ಆ ಊರಲ್ಲಿ ಎಷ್ಟೇ ಸರ್ವ ನಂಬರ್ ಇರ್ಬೋದು, ತರಿ ಇರ್ಬೋದು, ಕುಷ್ಕಿ ಇರ್ಬೋದು, ಬಾಗಾಯ್ತಿ ಇರ್ಬೋದು, ಯಾವುದೇ ರೀತಿ ಜಮೀನು ಇರಲಿ, ಅದೆಲ್ಲವನ್ನ ಕ್ರೋಢೀಕರಿಸಿ ನೀವು ಪಹಣಿನಲ್ಲಿ ನೋಡಿದ್ರೆ ಒಂದೇ ಸರ್ವೆ ನಂಬರ್ ವಿವರ ಸಿಗ್ತದೆ. ನೀವು ಖಾತೆನಲ್ಲಿ ನೋಡಿದ್ರೆ ಆ ಊರಿನಲ್ಲಿರುವ ಅಷ್ಟೂ ಜಮೀನಿನ ವಿವರ ಅವನ ಖಾತೆನಲ್ಲಿ ಇರ್ತದೆ. ಇದನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಗ್ರಾಮ ಲೆಕ್ಕಾಧಿಕಾರಿಗಳು. ಈ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ವಾರ್ಷಿಕ ಅವರಿಗೆ ಕಂದಾಯವನ್ನು ಆ ರೈತರಿಂದ ವಸೂಲಿ ಮಾಡ್ಕೊಳ್ತಾರೆ. ಹಿಂದೆ ತುಂಬಾ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು, ಈಗ ಸರ್ಕಾರ ಅದನ್ನು ಬಹಳ ಸರಳಗೊಳಿಸಿದೆ. ಈ ಕಂದಾಯ ಅಂದ್ರೆ ಅದಕ್ಕೊಂದು ಲೆಕ್ಕವೇ ಇಲ್ಲ, ಕಡಿಮೆ ಒಂದು ಮಿನಿಮಮ್ ಪ್ರೈಸ್ ಇದ್ದ ಹಾಗೆ. ಒಂದು ಅದಕ್ಕೆ ಏನ್ ಹೇಳ್ಬಹುದು ಅಂತ ಅಂತಂದ್ರೆ ತುಂಬಾ ಕಡಿಮೆ ಕಂದಾಯವನ್ನ ಅವನಿಂದ ತಕೊಳ್ತಾರೆ. ಕಂದಾಯ ವಸೂಲಿನಲ್ಲೂ ಎರಡ್ ಮೂರ್ ತರ ಬರುತ್ತೆ. ಒಂದು ನೀರಾವರಿ ಕಂದಾಯ ಅಂತ ವಸೂಲಿ ಮಾಡ್ತಾರೆ, ಇನ್ನೊಂದು ಭೂ ಕಂದಾಯ ಅಂತ ವಸೂಲಿ ಮಾಡ್ತಾರೆ, ಇನ್ನೊಂದು ರೀತಿ ಹೇಳುವಾಗ ಇತರೆ ಕಂದಾಯಗಳು ಅಂತ ಬರ್ತವೆ. ಇತರೆ ಕಂದಾಯಗಳು ಅಂದ್ರೆ ಬ್ಯಾಂಕಿಂದ ಸಾಲ ಮಾಡಿದ್ರೆ ತೀರಿಸದೇ ಇದ್ರೆ ಅದನ್ನ ವಸೂಲಿ ಮಾಡೋದು ನಮಗೆ ಹಾಕ್ತಾರೆ, ನಾವೇ ವಸೂಲಿ ಮಾಡ್ಬೇಕು. ಈ ಒಂದು ವಹಿಗೆ DCB ಅಂತಾರೆ, ಅಂದ್ರೆ ಡಿಮ್ಯಾಂಡ್ ಕಲೆಕ್ಷನ್ ಬ್ಯಾಲೆನ್ಸ್ ಅಂತ. ಅಂದ್ರೆ ಅದಕ್ಕೆ ಕನ್ನಡದಲ್ಲಿ ನಾವ್ ಏನ್ ಹೇಳ್ಬಹುದು ಅಂತ ಅಂದ್ರೆ ಬೇಡಿಕೆ ಎಷ್ಟಿದೆ, ವಸೂಲಿ ಬಾಕಿ. ಈಗ ಕ್ರಷರ್ಗಳಿರ್ತವೆ, ಕ್ರಷರ್ ಅಲ್ಲಿ ಅವರು ರಾಯಲ್ಟಿ ಕಟ್ಟಬೇಕು, ಕಟ್ಟಿರೋದಿಲ್ಲ ಅವರು, ಅದ್ರ ವಸೂಲಿನ ನಮ್ಗೆ ಹಾಕ್ತಾರೆ. ಅಂದ್ರೆ ಭೂ ಕಂದಾಯದ ರೀತಿಯಲ್ಲಿಯೇ ಅದನ್ನ ನಾವು ವಸೂಲಿ ಮಾಡಿ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಇದಿಷ್ಟಿದು ಖಾತೆಗೆ ಸಂಬಂಧಪಟ್ಟಂತಹ ವಿಷಯ. ಖಾತೆನಲ್ಲಿ ಬಹಳ ಮುಖ್ಯವಾಗಿ ಏನೆಲ್ಲ ಅಂಶಗಳನ್ನು ದಾಖಲಿಸಲಾಗಿರುತ್ತೆ? ಖಾತೆನಲ್ಲಿ ಮುಖ್ಯವಾಗಿ ಒಂದು ಮನೆಯಲ್ಲಿರುವಂತ ವ್ಯಕ್ತಿ ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಯಾರು ಬೇಕಾದ್ರೂ ಅವ್ರ ಖಾತೆಯನ್ನು ಹೊಂದಬಹುದು. ಗಂಡನ ಹೆಸರಲ್ಲೂ ಖಾತೆ ಇರ್ಬೋದು, ಹೆಂಡತಿ ಹೆಸರಲ್ಲಿ ಖಾತೆ ಇರ್ಬೋದು, ಸೊಸೆ ಹೆಸರಲ್ಲಿ ಖಾತೆ ಇರ್ಬೋದು, ಒಟ್ಟಾರೆ ಯಾರ್ಯಾರ ಹೆಸರಲ್ಲಿ ಹೊಂದಿರ್ತಾರ ಅವ್ರದ್ದು ಒಬ್ಬೊಬ್ಬರದ್ದು ಒಂದೊಂದು ಖಾತೆ. ಆ ಖಾತೆನಲ್ಲಿ ಪಹಣಿ ಪತ್ರಿಕೆಯ ಕ್ರಮ ಸಂಖ್ಯೆ, ಸರ್ವೆ ನಂಬರು, ವಿಸ್ತೀರ್ಣ, ತಹರೆ ಅಂದ್ರೆ ತರಿನ ಕುಶ್ಕಿನ ಭಾಗ ಆಯ್ತಾವ, ಅದಕ್ಕೆ ಕಂದಾಯ ಎಷ್ಟು, ಇದೆಲ್ಲನೂ ಸೇರಿಸಿ ಕ್ರೋಢೀಕರಣ ಮಾಡಿ ವಸೂಲಿ ಮಾಡ್ತಕ್ಕಂಥದ್ದು ಕಂದಾಯ. ಕಂದಾಯ ವಸೂಲಿ ಮಾಡುವಾಗ ಬರೀ ಕಂದಾಯ ಮಾತ್ರ ನಾವು ವಸೂಲಿ ಮಾಡಲ್ಲ, ಇದ್ರ ಜೊತೆಗೆ ಆರೋಗ್ಯಕರ, ವಿದ್ಯಾಕರ, ಸ್ಥಳೀಯ ಕರ ಅಂತ ವಸೂಲಿ ಮಾಡ್ತೀವಿ. ಇದಿಷ್ಟು ಒಳಗೊಂಡಿರ್ತದೆ. ಅಂದ್ರೆ ಈಗ ಆಸ್ಪತ್ರೆ ಖರ್ಚು, ಇದರಲ್ಲಿ ನಾವು ಆರೋಗ್ಯಕರ ಅಂತ ವಸೂಲಿ ಮಾಡಿ ಸರ್ಕಾರಕ್ಕೆ ಕಟ್ತೀವಿ. ಈಗ ಸ್ಥಳೀಯವಾಗಿ ಅಭಿವೃದ್ಧಿ ಆಗುವಂತ ಎಲ್ಲಾ ಡೆವಲಪ್ಮೆಂಟ್ಗೆ ಹಣ ಬೇಕು, ಅದನ್ನು ನಾವು ಸ್ಥಳೀಯ ಕರ ಅಂತ ಲೆಕ್ಕ ಹಾಕೊಳ್ತೀವಿ. ಇನ್ನೊಂದು ವಿದ್ಯಾಕರ ಅಂತ, ವಿದ್ಯಾಕರ ಅಂತ ಟ್ಯಾಕ್ಸ್ ಹಾಕಿ ಏನು ವಸೂಲಿ ಮಾಡಲ್ಲ, ಇದನ್ನ ನಾವೇ ವಸೂಲಿ ಮಾಡಿ ಸರ್ಕಾರ ಕಟ್ತೀವಿ. ಒಟ್ಟು ವಸೂಲಿನಲ್ಲಿ ನಮ್ಮ ಕಂದಾಯ ಅಲ್ಲದೇನೆ ಇನ್ನು 75% ಈ ಕಂದಾಯಗಳನ್ನು ವಿಭಾಗ ಮಾಡಿ ಕಟ್ತೀವಿ. ಈಗ ಒಬ್ಬ ಮನುಷ್ಯನಿಗೆ 10 ಎಕರೆ ಜಮೀನಿನಲ್ಲಿ ಪೂರ್ತಿ 10 ಎಕರೆ ಜಮೀನು ಅವನಿಗೆ ಕುಸ್ಕಿನೇ ಆಗಿದ್ರೆ ಅವನಿಗೆ ನಾಮಿನಲ್ ಫೀಸ್ ಅಷ್ಟೇ, ಒಂದು 5 ರೂಪಾಯಿ ಬರ್ಬೋದು. ಅದೇ ಜಮೀನಿಗೆ 2 ಕುಂಟೆನೋ 1 ಕುಂಟೆನೋ ತರಿನೋ ಭಾಗ ಆಯ್ತು ಅದಕ್ಕೆ ಸೇರ್ಬಿಟ್ರೆ ಈ ಸೆಸ್ ಎಲ್ಲ ಹಾಕಿನೇ ವಸೂಲಿ ಮಾಡೋದು. ಬರೀ ಅವನಿಗೆ 10 ಎಕರೆ ಒಳಗಡೆ ಇರತಕ್ಕಂತ ಖುಷ್ಕಿ ಜಮೀನೇ ಆದ್ರೆ ಅವನಿಗೆ ನಾಮಿನಲ್ ಫೀಸ್ ಅಷ್ಟೇ. ಇದಿಷ್ಟು ಖಾತೆಯಲ್ಲಿ ಇರತಕ್ಕಂತಹ ವಿವರಗಳು. ಇದು ಕೂಡ ಬಹಳ ಮುಖ್ಯವಾದಂತಹ ಮಹತ್ವವಾದಂತಹ ಒಂದು ದಾಖಲಾತಿ. ಇದನ್ನು ಕೂಡ ಪ್ರತಿಯೊಬ್ಬ ಕೃಷಿಕರು ಕೂಡ ಆಗಾಗ್ಗೆ ಮಾಡಿಸಿ ಇಟ್ಕೊಳ್ಳುವಂತದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಮತ್ತೆ ಈ ಕಂದಾಯ ನಿರ್ಧರಣೆಯನ್ನ ಜಿಲ್ಲಾಧಿಕಾರಿಗಳೇ ಮಾಡ್ತಾರೆ ಯಾವಾಗ್ಲೂ. ಈ ಕಂದಾಯ ನಾವು ಏನು ವಸೂಲಿ ಮಾಡಬೇಕು, ಬೇಡಿಕೆ, ವಸೂಲಿ, ಬಾಕಿ ಇದೆಲ್ಲವನ್ನು ನಿರ್ಧರಣೆ ಮಾಡುವಂಥದ್ದು ಜಿಲ್ಲಾಧಿಕಾರಿಗಳೇ. ಜಿಲ್ಲಾಧಿಕಾರಿಗಳ ಹೆಸರಿನಲ್ಲಿ ನಾವು ಈ ಕಂದಾಯವನ್ನು ವಸೂಲಿ ಮಾಡ್ತೇವೆ ಅವರ ಆದೇಶದ ಮೇರೆಗೆ. ಇದಾದ ನಂತರ ಆಗಾಗ್ಗೆ ನಾವು ಇತ್ತೀಚೆಗೆ ಕೇಳ್ತಾ ಇರ್ತೀವಿ ಒಂದು ಪದವನ್ನ, ಪೋಡು ಅಂತ ಹೇಳಿ. ಪೋಡು ಪೋಡು ಅಂತ ಅಂದ್ರೆ ಏನು, ಅದರಲ್ಲೂ ಕೂಡ ಬೇರೆ ಬೇರೆ ಪೋಡುಗಳು ಬರ್ತವೆ. ತತ್ಕಾಲ ಪೋಡು ಅಂತ ಹೇಳಿ ಇನ್ನೊಂದು ಯಾವ್ದೋ ಒಂದು ಪೋಡು ಅಂತ ಬರುತ್ತೆ. ಈ ಪೋಡು ಅಂತ ಅಂದ್ರೆ ಏನು, ಇದಕ್ಕೆ ಎಷ್ಟು ಮಹತ್ವವನ್ನ ಕೊಡಬೇಕಾಗುತ್ತೆ? ಸರ್, ಈಗ ಒಂದು ಜಮೀನಲ್ಲಿ ಒಂದು 10-15 ಜನ ಇರ್ತಾರೆ. ಸ್ವಾಧೀನತೆ ಬೇರೆ ಬೇರೆ ಕಡೆನೆ ಇರ್ತದೆ. ಒಬ್ಬರು ಮಾಡಿರೋ ಸ್ವಾಧೀನ ಜಾಗದಲ್ಲಿ ಇನ್ನೊಬ್ಬರದ್ದು ಇರೋದಿಲ್ಲ. ಆದ್ರೆ ಎಲ್ಲರೂ ಆ ಸರ್ವೆ ನಂಬರ್ ಅಲ್ಲೇ ಇರ್ತಾರೆ. ಒಂದೇ ಸರ್ವೆ ನಂಬರ್ ಅಲ್ಲಿ 10 ಜನ 15 ಜನವರೆಗೂ ಇರ್ತಾರೆ. ಈಗ ಕೆಲವು ಸಮಯದಲ್ಲಿ ಏನಾಗುತ್ತೆ, ಯಾವುದೋ ಒಂದು ಇತರೆ ಉಪಯೋಗಕ್ಕೋಸ್ಕರ ನಾವು ಪಹಣಿ ತಗೊಳ್ಳುವಾಗ ಆ ಅಧಿಕಾರಿಗಳು ಹೇಳ್ತಾರೆ, ನಿಮ್ದೇ ಪ್ರತ್ಯೇಕವಾದಂತಹ ಪಹಣಿಯನ್ನ ಕೊಡಿ ಕೊಡಿ ಅಂತ. ಆಗ ಏನ್ ಮಾಡ್ಬೇಕು, ನಾವು ನಮ್ದೇ ಪ್ರತ್ಯೇಕವಾದಂತಹ ಪಹಣಿ, ವಿಸ್ತೀರ್ಣ ಇತ್ಯಾದಿ ಎಲ್ಲ ಗುರುತಿಸಿರ್ತಕ್ಕಂಥ ಒಂದು ಪ್ರತ್ಯೇಕ ಪಹಣಿ ತಗೊಳ್ಬೇಕಾದ್ರೆ ತತ್ಕಾಲ ಪೋಡಿ ಅಂತ ಕಟ್ಟಬೇಕು. ಒಂಚೂರು ಉದಾಹರಣೆ ಮೂಲಕ ಹೇಳಿ, ಯಾಕೆ ಅಂತಂದ್ರೆ ಒಂದ್ ಸ್ವಲ್ಪ ಗೊಂದಲ ಆಗುತ್ತೆ. ಈಗ ಒಂದೇ ಸರ್ವೆ ನಂಬರ್ ಅಲ್ಲಿ 16 ಜನದ ಯಾಕೆ ಇರುತ್ತೆ? ಈಗ ಅದೇನು ತಂದೆಯಿಂದ ಪಿತೃರಾಜಿತವಾಗಿ ಬಂದು ಆಗಿದ್ದೋ ಅಥವಾ ಕ್ರಯಕ್ಕೆ ಬೇರೆಯವರಿಗೆ ಕೊಟ್ಟಿದ್ದೋ ಇದೇನು ಅಂತ ಒಂದು ಉದಾಹರಣೆ ಬೋಲ್ತಾರೆ. ಹೌದು, ಈಗ ಒಂದ್ ಸರ್ವೆ ನಂಬರ್ ನಲ್ಲಿ ಸಂಬಂಧ ಇಲ್ಲದೆ ಇರತಕ್ಕಂಥವ್ರು, ಹೌದು, ಎಲ್ಲರೂ ಆ ಸರ್ವೆ ನಂಬರ್ ಬಂದಿರ್ತಾರೆ. ಅವ್ರು ಯಾವ್ಯಾವ ರೀತಿಯಿಂದ ಇದನ್ನ ಸ್ವಾಧೀನತೆಗೆ ಕಬ್ಜೆ ತಗೊಂಡ್ರು ಅದು ನಮಗೆ ಗೊತ್ತಿರಲ್ಲ. ಆದ್ರೆ ಈ ಎಲ್ಲರೂ ಒಂದೇ ಪಹಣಿನಲ್ಲಿ ಇರ್ತಾರೆ. ಇದು ಅಣ್ಣ ತಮ್ಮಂದಿರಿಂದ ಬಂದ್ರೆ ಅಣ್ಣ ತಮ್ಮಂದ್ರೆ ಅಥವಾ ವಂಶಸ್ಥರಲ್ಲೇ ಬಂದ್ರೂ ಬರಬಹುದು. ಕೆಲವರು ಮಾರಾಟ ಮಾಡೋದ್ರಿಂದ ಇವ್ರಿಗೆ ಸಂಬಂಧ ಪಡೆದೇ ಇದ್ದರು ಅದನ್ನ ಕ್ರಯಕ್ಕೆ ಪಡ್ಕೊಂಡದ್ರಿಂದಲೂ ಅದ್ರಲ್ಲಿ ಸೇರ್ಕೊಳ್ಬಹುದು. ಆದ್ರೆ ಪ್ರತಿ ಒಬ್ಬರು ಹೊಂದಿರತಕ್ಕಂತ ವಿಸ್ತೀರ್ಣಕ್ಕೆ ಮೋಜಿನಿ ಇಲಾಖೆಯಲ್ಲಿ ಪ್ರತ್ಯೇಕವಾದಂತ ಸ್ಕೆಚ್ ಇದ್ದೇ ಇರ್ತದೆ. ಈಗ ನಂದಿಷ್ಟಿದೆ, ಇಂಥ ಕಡೆನೇ ಇದೆ ಅಂತ ಅಂತ ಅಂದ್ಬಿಟ್ಟು ನಾನು ಅಲ್ಲಿಲ್ಲ ಇಲ್ಲಿಲ್ಲ ಇದನ್ನ ಅಂದು ಹಂಗೆಲ್ಲ ಹೇಳಕ್ ಬರಲ್ಲ. ಅದಕ್ಕೆ ಪ್ರತ್ಯೇಕವಾದ ಸ್ಕೆಚ್ ಇರ್ತದೆ. ಆ ಸ್ಕೆಚ್ ಪ್ರಕಾರ ಅದಕ್ಕೆ ಚೆಕ್ ಬಂದಿನೂ ಇರ್ತದೆ. ಪೂರ್ವಕ್ಕೆ ಯಾರ್ದು, ಪಶ್ಚಿಮಕ್ಕೆ ಯಾರ್ದು, ದಕ್ಷಿಣಕ್ಕೆ ಯಾರ್ದು, ಅಳತೆ ಮಾಡುವಾಗ್ಲೂ ಎಲ್ಲೆಲ್ಲಿ ಡೊಂಕಿದೆ, ಎಲ್ಲೆಲ್ಲಿ ಸರಿ ಇದೆ, ಎಷ್ಟೆಷ್ಟು ಚೈನು, ಇದೆಲ್ಲ ನಿರ್ಧಾರಣೆ ಮಾಡಿ ಅವ್ರವ್ರ ಜಮೀನು ಅಷ್ಟಷ್ಟಕ್ಕೆ ಕರೆಕ್ಟಾಗಿ ನಿಗದಿಪಡಿಸ್ತಾರೆ. ಆಮೇಲೆ ಅವ್ರಿಗೆ ಪ್ರತ್ಯೇಕವಾಗಿ ಪಾಣಿ ಆದಾಗ ಅವ್ರಿಗೂ ಇವ್ರಿಗೂ ಯಾವುದೇ ಘರ್ಷಣೆ ಆಗೋದಿಲ್ಲ, ಎಲ್ಲರದ್ದು ಅವ್ರವ್ರದೇ ಪ್ರತ್ಯೇಕವಾದ ಪಾಣಿಗಳು ಬಂದ್ಬಿಡ್ತಾರೆ. ಅಂತ ಅಂದ್ರೆ ಈಗ ಒಂದೇ ಸರ್ವೆ ನಂಬರ್ ಇರತಕ್ಕಂತಹ 16 ಎಕರೆ ಜಮೀನಲ್ಲಿ ನಮ್ದೆಷ್ಟು ಅಂತ ಹೇಳಿ ಗುರುತು ಮಾಡ್ಕೊಳ್ತಕ್ಕಂಥದ್ದೇ ಪೋಡಿ. ಪೋಡಿ, ಪೋಡಿ, ಹೌದು. ಇದರಲ್ಲಿ ಬೇರೆ ಬೇರೆ ಪೋಡಿ ಬರುತ್ತೆ, ತತ್ಕಾಲ ಪೋಡಿ ಅಂತ ಹೇಳಿ ಅಂತೀರಿ, ಇನ್ನೊಂದು ಯಾವ್ದೋ ಒಂದು ಮ್ಯೂಟೇಷನ್ ಪೋಡಿ ಅಂತ ಹೇಳ್ತೀವಿ, ಆಮೇಲೆ ಅಲಿನೇಷನ್ ಪೋಡಿ ಅಂತ ಬರ್ತದೆ, ಪಕ್ಕ ಪೋಡಿ ಅಂತ ಬರ್ತದೆ, ಹೀಗೆ ವಿವಿಧ ವಿಧಾನಗಳು ಇರ್ತವೆ. ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್, ಅದೆಲ್ಲ ಏನು? ಈಗ ತತ್ಕಾಲ ಪೋಡಿ ಅಂತ ಅಂದ್ರೆ ನಾನು ಹೇಳಿದಾಗೆ ನೂರಾರು ಜನ ಇರೋದ್ರಲ್ಲಿ ನಮ್ದನ್ನೇ ಪ್ರತ್ಯೇಕವಾಗಿ ಮಾಡ್ಕೊಳ್ತಕ್ಕಂಥದ್ದು ಇದು ತತ್ಕಾಲ ಪೋಡಿ. ಅದು ಅದು ತತ್ಕಾಲ ಪೋಡಿಗೆ ನೀವು ಹಣ ಕಟ್ಟಿದ್ರೆ ಆ ಬಾಜುದ ನಾಲ್ಕು ಕಡೆ ಇರತಕ್ಕಂತ ಸ್ವಾಧೀನದಾರರಿಗೆ ಅರ್ಜಿಗೆ ನಾವು ನೋಟಿಸ್ ಕೊಟ್ಟು ಆ ನೋಟಿಸಿನ ಆಧಾರದ ಮೇಲೆ ಅವರನ್ನ ಸ್ಥಳಕ್ಕೆ ಕರೆಸಿ ಅವರ ಸಮಕ್ಷಮದಲ್ಲೇ ಅಳತೆ ಮಾಡಿ ಅವ್ರದ್ದು ನಿರ್ಧಾರ ಮಾಡ್ತಾರೆ. ಇನ್ನು ಎಲ್ಆರ್ಎಫ್ ಪೋಡಿ ಅಂತ ಬರ್ತದೆ, ಭೂ ನ್ಯಾಯಮಂಡಲಿನಲ್ಲಿ ತೀರ್ಮಾನ ಆದಾಗ ಅವನಿಗೆ ಎಷ್ಟು ಜಾಗ ಅವನಿಗೆ ಎಲ್ಆರ್ಎಫ್ ಅಲ್ಲಿ ತಗೊಂಡಿರ್ತಾನೋ ಅದನ್ನೇ ಅಳತೆ ಮಾಡಿ ಪ್ರತ್ಯೇಕ ಮಾಡ್ತಾರೆ. ಇದು ಇನ್ನೊಂದು ರೀತಿ ಪೋಡಿ. ಪಕ್ಕ ಪೋಡಿ ಅಂತ ಮಾಡ್ತಾರೆ. ಈ ಪಕ್ಕ ಪೋಡಿ ಹೆಂಗೆ ಅಂತ ಅಂದ್ರೆ, ಈಗ ಸರ್ಕಾರದಿಂದ ಜಮೀನು ನಿಮಗೆ ಮಂಜೂರಾಗಿರ್ತದೆ, ಇದನ್ನ ರಫ್ ಆಗಿ ಗುರುತು ಮಾಡಿಬಿಟ್ಟು ನಿಮ್ಗೆ ಇಷ್ಟಿಷ್ಟು ವಿಸ್ತೀರ್ಣ ಅಂತ ಅಂತ ಕೊಟ್ಟಿರ್ತಾರೆ. ಆದ್ರೆ ಪಕ್ಕ ಅದನ್ನ ನಿರ್ಧರಣೆ ಮಾಡಿ ಹೊಸ ನಂಬರ್ ಕೊಡುವಾಗ ಅಲ್ಲಿ ಅವರಿಗೆ ಏನೇನು ಅನುಕೂಲತೆ ಬೇಕೋ ಅದೆಲ್ಲವನ್ನ ಅದರಲ್ಲಿ ಪ್ರಾವಿಷನ್ ಮಾಡಿ ಅನುಕೂಲತೆ ಮಾಡಿ ತಿರುಗಾಡೋ ದಾರಿ ಅವ್ರು ಹೋಗೋದಕ್ಕೆ ಅನುಕೂಲ ಆಗಿ ಎಲ್ಲರಿಗೂ ಮಾಡಿ ಅವ್ರು ನಿರ್ದಿಷ್ಟವಾದಂತ ಒಂದು ಪಕ್ಕಾ ಪೋಡಿಯನ್ನ ಮಾಡ್ತಾರೆ. ಅಲ್ಲಿವರೆಗೂ ಸರ್ಕಾರದ ಯಾವ ಬೆನಿಫಿಟ್ ಅವ್ರು ತಗೊಳಕ್ಕಾಗಲ್ಲ. ಅದ್ರ ಮೇಲೆ ಪಕ್ಕಾ ಪೋಡಿ ಆದ್ಮೇಲೆ ಪ್ರತ್ಯೇಕ ಹೊಸ ನಂಬರ್ ಪಹಣಿನ ಬರ್ತದೆ, ಆಮೇಲೆ ಅವ್ರಿಗೆ ಮ್ಯೂಟೇಷನ್ ಸಪರೇಟ್ ಆಗಿರ್ತದೆ, ಆಮೇಲೆ ಸಾಲ ಇತ್ಯಾದಿ ಇತ್ಯಾದಿ ವಿಭಾಗ ಮಾಡ್ಕೊಳ್ಳೋದಾಗ್ಲಿ ಅಥವಾ ಮಾರಾಟ ಮಾಡೋದಾಗ್ಲಿ ಎಲ್ಲ ಮಾಡ್ಬೋದು. ಪಕ್ಕಾ ಪೋಡಿ ಆಗದ ಮುಂಚಿತವಾಗಿ ಇವ್ರು ಮಾರಾಟ ಮಾಡೋದಕ್ಕೆ ಬರೋದಿಲ್ಲ, ಸಾಲ ತಗೊಳಕ್ ಬರಲ್ಲ, ಇತ್ಯಾದಿ ಏನು ಮಾಡಕ್ ಬರಲ್ಲ. ಹೀಗೆ ಪೋಡಿ ಅನ್ನುವಂಥದ್ದು ಕೂಡ ಬಹಳ ಬಹಳ ಮುಖ್ಯ. ನಮ್ದು ಇದು ಅಂತ ಹೇಳಿ ಗುರುತು ಮಾಡ್ಕೊಳ್ತಕ್ಕಂತ ಒಂದು ಪ್ರಕ್ರಿಯೆ, ಅದನ್ನ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳೋದು ಹೆಚ್ಚು ಸೂಕ್ತ. ಯಾಕೆ ಅಂತ ಅಂತಂದ್ರೆ ಒಂದೇ ಸರ್ವೆ ನಂಬರ್ ಅಲ್ಲಿ ಯಾರ್ಯಾರ್ದೋ ಹೆಸರು ಇದ್ದು ನಾವು ಮುಂದೆ ಏನಕ್ಕೋ ಹೋದಾಗ ಅದು ಅಡಚಣೆ ಆಗುತ್ತೆ, ಅದು ಆಗ್ಬಾರ್ದು ಅಂತ ಅಂತ ಅಂದಾಗ ನಾವ್ ಈ ತರ ಪೋಡಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ. ಅಲಿನೇಷನ್ ಪೋಡಿ ಅಂತಲೂ ಆಗುತ್ತೆ. ಈಗ ಒಂದು ಒಬ್ಬರಿಗೆ ವ್ಯಕ್ತಿಗೆ 5 ಎಕರೆ ಜಮೀನಿದೆ, ಅದರಲ್ಲಿ ವ್ಯವಸಾಯ ಏ ತರದ ಉಪಯೋಗಕ್ಕೆ ಮನೆ ಕಟ್ಟೋದಕ್ಕಿರ್ಬಹುದು ಅಥವಾ ಈ ಗಣಿಗಾರಿಕೆ ಮಾಡೋದಕ್ಕಿರ್ಬಹುದು ಅಥವಾ ಬೇರೆ ಉದ್ದೇಶಕ್ಕೆ ಕೈಗಾರಿಕೆ ಯಾವ್ದಕ್ಕ ಅವನು ಭೂ ಪರಿವರ್ತನೆ ಮಾಡ್ಕೊಳ್ತಾನೆ. ಆ ಭೂ ಪರಿವರ್ತನೆ ಆಗುವಂತ ಜಾಗನೇ ಪ್ರತ್ಯೇಕವಾದಂತ ಪೋಡ್ ಮಾಡ್ಬಿಡ್ತಾರೆ. ವ್ಯವಸಾಯದ ಜಮೀನಿಂದ ವ್ಯವಸಾಯ ಏತರ ಜಮೀನಿಗೆ ಪರಿವರ್ತನೆ ಆದಾಗ ಅದು ಒಂದು ಪೋಡ್ ಆಗುತ್ತೆ, ಅದು ಒಂದು ರೀತಿ ಪೋಡ್. ಅದನ್ನ ಅಲಿನೇಷನ್ ಪೋಡಿ ಅಂತ ಹೇಳಿ ಕರೀತಾರೆ. ಇನ್ನ ಈ ಋಣಭಾರ ಪತ್ರ ಅಥವಾ ಇಸಿ ಅಂತ ಹೇಳಿ, ಇದು ಏನ್ ಸರ್? ಇದು ಈಗ ಒಬ್ಬ ಜಮೀನ್ದಾರನಿಗೆ ಇಸಿ ಅಂತ ಹೇಳ್ತಾರೆ. ಇದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ತಾಲೂಕು ಕಚೇರಿಯಲ್ಲಿ ಇರುವ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ದೊರೆಯುವಂಥದ್ದು. ಒಂದು ಜಮೀನಿನ ಬಗ್ಗೆ ಏನೇನು ವಹಿವಾಟಾಗಿದೆ, ಯಾರ್ಯಾರಿಗೆ ಈ ಜಮೀನು ಮಾರಾಟ ಆಗಿದೆಯೋ, ಭೋಗ್ಯ ಆಗಿದೆಯೋ ಅಥವಾ ಆಧಾರ ಆಗಿದೆಯೋ, ಇದನ್ನ ಯಾರಿಗಾದ್ರೂ ಮಾರಾಟ ಮಾಡಿದ್ದಾರೋ, ಈ ಮಾರಾಟ ಕ್ರಮಬದ್ಧವಾಗಿದೆಯೋ ಇಲ್ವೋ, ಇದೆಲ್ಲದನ್ನ ತಿಳ್ಕೊಳ್ಳೋದಕ್ಕೆ ಋಣಭಾರ ಎಂಬುದಾಗಿ ಹೇಳುವಂಥ ಅಥವಾ ಎನ್ಕಮರೆನ್ಸ್ ಅಂತ ಹೇಳ್ತಾರೆ. ಇದು ಅಲ್ಲಿ ತಕ್ಕೊಂಡ್ರೆ ಈ ಜಮೀನು ಯಾವ್ರಿ ಏನಾದ್ರು ಹಿಂದೆ ಮಾರಾಟ ಆಗಿದೆಯಾ, ನಮ್ಗೆ ಯಾರು ಮಾರಾಟಕ್ಕೆ ಸಿದ್ಧರಾಗಿದ್ದಾರೆ ಅವ್ರ ಹೆಸರಲ್ಲೇ ಇದೆಯೋ, ಇದರಲ್ಲಿ ಏನಾದರೂ ಮೋಸ ನಡೆದಿದೆಯೋ, ಇದೆಲ್ಲವನ್ನು ಅದರಲ್ಲಿ ನಾವು ತಿಳ್ಕೊಳ್ಬಹುದು. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಲೋನ್ ಕೊಡಬೇಕಾದ್ರೆ ಅಥವಾ ಜಮೀನನ್ನು ಅದು ಕ್ರಯಕ್ಕೆ ಪಡಿಬೇಕಾದ್ರೆ ಸುಮಾರು 15-20 ವರ್ಷದ ಇಸಿಗಳನ್ನು ತಗೊಳ್ತಾರೆ. ಅದಕ್ಕೆ ವರ್ಷಕ್ಕೆ ಇಷ್ಟಿಷ್ಟು ಅಂತ ಹಣ ಕಟ್ಸ್ಕೊಂಡು ತಗೊಳ್ತಾರೆ. ಇತ್ತೀಚೆಗೆ ಬಹಳ ಸುಲಭ ಆಗಿದೆ ಅದು, ಹಿಂದೆ ಎಲ್ಲ ಮ್ಯಾನ್ಯಲ್ ಅಲ್ಲೇ ಕೊಡ್ತಾ ಇದ್ರು ಬಹಳ ಹಿಂಸೆ ಆಗ್ತಾ ಇತ್ತು. ಈಗ ನೀವು ಗಣಕೀಕರಣಗೊಳಿಸಿರ್ತಕ್ಕಂಥದ್ದು ಕಂಪ್ಯೂಟರ್ನಲ್ಲೇ ಸಿಗ್ತದೆ ನಿಮ್ಗೆ, ತಗೊಳ್ಬಹುದು. ಈಗ ಸುಲಭ ಆಗಿದೆ ಇಸಿ ಅಂತ ಅಂದ್ರೆ ಋಣಭಾರ ಪತ್ರ ಪತ್ರ ಅದೇನು ಅಡಮಾನ ಆಗಿದೆಯೋ ಇಲ್ವೋ ಅನ್ನುವಂಥದ್ದನ್ನ ಅಷ್ಟೇ ಅದು ಸೂಚಿಸುತ್ತೆ. ಅದು ಕೂಡ ಬಹಳ ಮುಖ್ಯವಾದ ಒಂದು ದಾಖಲಾತಿ, ಅದನ್ನು ಕೂಡ ಇಟ್ಕೊಳ ಅಂತದ್ದು ಹೆಚ್ಚು ಸೂಕ್ತ. ಇನ್ನು ನಮ್ಮ ಭೂಮಿಗೆ ಸಂಬಂಧಪಟ್ಟ ಹಾಗೆ ನಕ್ಷೆ ಮಾಡಿಸ್ಬೇಕು ಅಂತ ಹೇಳಿ ಕೆಲವು ರೈತರು ಓಡಾಡ್ತಿರ್ತಾರೆ. ಹೌದು, ಏನು ನಕ್ಷೆ ಅಂತ ಅಂದ್ರೆ? ಈ ನಕ್ಷೆ ಅಂತ ಹೇಳುವಾಗ ಇದೊಂದು ಟೆಕ್ನಿಕಲ್ ವರ್ಕ್, ಅಂದ್ರೆ ತಾಂತ್ರಿಕವಾಗಿ ನಿರ್ವಹಿಸ್ತಕ್ಕಂಥದ್ದು. ಈಗ ನಾನು ಇಲ್ಲೇ ನಿಂತ್ಕೊಂಡು ನನ್ನದು ಜಮೀನ್ 3 ಕುಂಟೆ ಅಂತ ಹೇಳ್ಬಿಡ್ತೀನಿ. 3 ಕುಂಟೆ ನಾನು ಜಮೀನ್ ಅಂತ ಹೇಳಿದ್ರೆ ಅಲ್ಲಿಗೆ ನಾವು ಭೌತಿಕವಾಗಿ ಸ್ಥಳಕ್ಕೆ ಹೋಗಿ ನೋಡಿದಾಗ ಅದು ಯಾವ ಆಕಾರ ಇದೆ ಅಂತ ಗೊತ್ತಾಗುತ್ತೆ. ಕೆಲವು ಟೈಮ್ ಉದ್ದವಾಗಿರ್ಬೋದು, ಕೆಲವು ಅಗಲವಾಗಿರ್ಬೋದು, ಕೆಲವು ಟೈಮ್ ಡೊಂಕ್ ಡೊಂಕಾಗಿ ಎಲ್ಲ ಬಂದು ಸೇರ್ಕೊಂಡಿರ್ಬೋದು. ಇದು ವಿವಿಧ ರೀತಿ ಇರ್ತದೆ. ಇದು ಯಾವ ರೀತಿ ನಮ್ಮ ಜಮೀನಿನ ಆಕಾರ ಇದೆ ಅಂತ ನಿರ್ಧಾರಣೆ ಮಾಡಿ ತಯಾರು ಮಾಡುವಂಥದ್ದೇ ಒಂದು ನಕ್ಷೆ. ಈ ನಕ್ಷೆಗೆ ಸ್ಕೇಲ್ ನಿಗದಿ ಮಾಡಿರ್ತಾರೆ. 1 ಇಂಚ್ ಈಕ್ವಲ್ಸ್ ಇಷ್ಟು ಸೆಂಟಿಮೀಟ್ರು. ಈಗ ನಾವು ಹೇಗೆ ಮನೆ ಕಟ್ಟಬೇಕಾದ್ರೆ ನಕ್ಷೆ ತಯಾರು ಮಾಡುವಾಗ ಅದಕ್ಕೆ ಸ್ಮಾಲ್ ಆಗಿ ಕೊಟ್ಟಿರ್ತಾನೆ, 1 ಸೆಂಟಿಮೀಟರ್ ಈಕ್ವಲ್ಸ್ ಇಷ್ಟು ಅಂತ. ಹಾಗೆ ಆ ಆಧಾರದ ಮೇಲೆ ನಮಗೆ ನಕ್ಷೆ ಮಾಡಿ ಕೊಡ್ತಾರೆ, ಅಥವಾ ನಮ್ಮ ಭೂಮಿಯ ನಕ್ಷೆಯನ್ನ ಮಾಡಿಕೊಡ್ತಾರೆ. ಇದಕ್ಕೆ ಆಧಾರ ಏನು, ಯಾವ ನಕ್ಷೆಯನ್ನ ಬಳಸ್ತಾರೆ? ಮೂಲ ಗ್ರಾಮ ನಕ್ಷೆ ಅಂತ ನಾನು ಹೇಳಿದ್ನಲ್ಲ, ಹೌದು, ಆ ಆಧಾರದ ಮೇಲೇನೆ ಇವ್ರು ಮಾಡ್ತಾರೆ. ಅದರಲ್ಲಿ ಪೋರ್ಡ್ ಆಗ್ತಾ ಆಗ್ತಾ ನೀವು ಅದಕ್ಕೆ ಈಗ ಭೂಮಿಯನ್ನು ಹೊಸದಾಗಿ ಪರಿವರ್ತನೆ ಆಗ್ತಾ ಆಗ್ತಾ ಇಂಡಿಕರಣ ಆಗ್ತಾ ಹೋಗ್ತದೆ, ಅಟ್ಲಾಸ್ ಅಂತ ಆಗುತ್ತೆ. ಅಟ್ಲಾಸ್ ಅಂದ್ರೆ 1 ಸರ್ವೆ ನಂಬರ್ನಲ್ಲಿ ಎಷ್ಟು ಭಾಗ ಆಯ್ತು, ಯಾವ್ಯಾವ ರೀತಿ ಆಯ್ತು, ಆ ಸ್ಕೆಚ್ ಹೆಂಗ್ ಬಂದಿದೆ, ಗೆರೆಗಳು ಯಾವ್ಯಾವ ರೀತಿ ಇದೆ, ಇದ್ರ ಬೇಸ್ ಮೇಲೆ ಅದನ್ನ ವರ್ಗೀಕರಣ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಈ ಎಲ್ಲಾ ದಾಖಲೆಗಳು ಇಂಡೀಕರಣ ಆಗಿ ಮೋಜಿನಿ ಇಲಾಖೆಯಲ್ಲೇ ಇರ್ತದೆ. ಇನ್ನು ಕೆಲವರು ಇತ್ತೀಚೆಗೆ ಈ ಸಾಗುವಳಿ ಚೀಟಿ ಪಡ್ಕೋಬೇಕು ಅಂತ ಹೇಳಿ ಓಡಾಡ್ತಾರೆ. ಸಾಗುವಳಿ ಚೀಟಿ ಅಂತ ಅಂದ್ರೆ ಏನು? ಸರ್ಕಾರಿ ಜಮೀನನ್ನ ಅನಧಿಕೃತವಾಗಿ ಸಾಗುವಳಿ ಮಾಡಿರ್ತಕ್ಕಂಥ ವ್ಯಕ್ತಿ ಆ ಜಮೀನನ್ನ ಅವನು ಸಕ್ರಮಗೊಳಿಸ್ಕೊಳ್ಬೇಕು ಅಂದ್ರೆ ಭೂ ನ್ಯಾಯಮಂಡಳಿಯಿಂದಲೇ ಅದಾಗಬೇಕು. ಈಗ ಒಬ್ಬ ಮನುಷ್ಯನಿಗೆ ಜಮೀನು ಸಕ್ರಮಗೊಳಿಸ್ಕೊಳ್ಬೇಕು ಅಂದ್ರೆ ಸುಮಾರು ವಿಧಾನಗಳು ಇದೆ. ಈಗ ಯೋಜನಾ ನಿರಾಶ್ರಿತರು ಅಂತ ಬರ್ತಾರೆ. ಹೇಮಾವತಿ ಜಲಾಶಯದಲ್ಲಿ ಅನೇಕರು ಜಮೀನು ಕಳ್ಕೊಂಡ್ಬಿಟ್ರು. ಹೌದು, ದೊಡ್ಡ ದೊಡ್ಡ ಯೋಜನೆಗಳಿಗೆ ತಮ್ಮ ಜಮೀನು ಹೋಗ್ಬಿಡ್ತು. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಈ ಯೋಜನೆಯಿಂದ ಇಂಥವ್ರು ಇಷ್ಟು ಜಮೀನನ್ನ ನಾವು ಸ್ವಾಧೀನಪಡಿಸ್ಕೊಂಡಿರ್ತೀವಿ ಅಂತ. ಒಂದು ವೇಳೆ ಸರ್ಕಾರದಲ್ಲಿ ಅವಾಗ ಲಭ್ಯ ಇದ್ರೆ ಅಂತ ಸ್ಥಳದಲ್ಲಿ ಅದೇ ಉದ್ದೇಶಕ್ಕಾಗಿ ಮೀಸಲಿರ್ತಕ್ಕಂಥ ಸ್ಥಳ ಆದ್ರೆ ಅವರಿಗೆ ಆ ಜಮೀನನ್ನ ಮಂಜೂರು ಮಾಡ್ತಾರೆ. ಈಗ ಸರ್ಕಾರಿ ಗೋಮಾಳದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ವ್ಯವಸಾಯಗಾರ ಅವನು ಎಷ್ಟೋ ಜಾಗವನ್ನ ಅವನು ವ್ಯವಸಾಯ ಮಾಡ್ಕೊಂಡು ಬಂದಿರ್ತಾನೆ, ಸುಮಾರು 10-15 ವರ್ಷ 20 ವರ್ಷದಿಂದ ಮಾಡ್ಕೊಂಡು ಬಂದಿರ್ತಾನೆ. ಅವನು ಏನೇ ಜಮೀನು ಮಾಡ್ತಾ ಇದ್ರು ಅವನಿಗೆ ಯಾವುದೇ ಅದರಲ್ಲಿ ಅಧಿಕಾರ ಹಕ್ಕು ಅವನಿಗಿಲ್ಲ. ಅದು ಸರ್ಕಾರದ ಜಮೀನನ್ನೇ ಅನಧಿಕೃತವಾಗಿ ಅವನು ಸಾಗುವಳಿ ಮಾಡ್ತಾರೆ. ಅನಧಿಕೃತವಾದ ಸಾಗುವಳಿಯನ್ನೇ ಸಕ್ರಮಗೊಳಿಸಿಕೊಳ್ಳುವಂಥದ್ದೇ ಈ ಒಂದು ಪ್ರಕ್ರಿಯೆ. ಇದಕ್ಕೆ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ, ಆ ಕ್ಷೇತ್ರದ ಶಾಸಕರು ಅಧ್ಯಕ್ಷರಾಗಿರ್ತಾರೆ, ಮತ್ತು ಆ ಅಧ್ಯಕ್ಷರ ಕಮಿಟಿಯಲ್ಲಿ ಕೆಲವು ಸದಸ್ಯರು ಇರ್ತಾರೆ. ಇದರ ಭೂಮಿಯ ಪ್ರಕ್ರಿಯೆಯನ್ನ ಪ್ರಾರಂಭದಲ್ಲಿ ಮೋಜಿನಿ ಇಲಾಖೆಯವರು ಇವರು ಎಷ್ಟು ಜಮೀನನ್ನ ಅಕ್ರಮವಾಗಿ ಸಾಗುವಳಿ ಮಾಡಿದ್ದಾನೆ ಅಂತ ಅನ್ಬಿಟ್ಟು ಅವನಿಗೊಂದು ಸ್ಕೆಚ್ ಮಾಡ್ತಾರೆ. ಆ ಸ್ಕೆಚ್ ಮಾಡಿರ್ತಕ್ಕಂಥ ವ್ಯಕ್ತಿ ಬಹಳ ಹಿಂದಿನಿಂದಲೂ ಈ ಜಮೀನನ್ನ ಇವನು ವ್ಯವಸಾಯ ಮಾಡಿಕೊಂಡೇ ಬಂದಿದ್ದಾನೆ ಅಂತ ಗ್ರಾಮ ಲೆಕ್ಕಾಧಿಕಾರಿ, ರಾಜಸ್ವ ನಿರೀಕ್ಷಕರು, ಗ್ರಾಮಸ್ಥರ ಪಂಚನಾಮೆ ಮೂಲಕವಾಗಿ ಅಗತ್ಯ ದಾಖಲೆಗಳನ್ನು ಕ್ರೋಢೀಕರಿಸಿ ಒಂದು ಫೈಲನ್ನು ಸಿದ್ಧ ಮಾಡ್ತಾರೆ. ಈ ಎಲ್ಲ ಕಡತಗಳು ಮುಂಜೂರಾತಿ ನಿಯಮಕ್ಕೆ ಒಳಪಟ್ಟಿರ್ತದೆ. ಅಂದ್ರೆ ಈ ವ್ಯಕ್ತಿ ಸರ್ಕಾರಿ ನೌಕರನಾಗಿರಬಾರ್ದು, ಇವನೇ ಜಮೀನಲ್ಲಿ ಅತ್ಯಧಿಕ ಜಮೀನನ್ನು ಹೊಂದಿರಬಾರ್ದು, ಈ ಎಲ್ಲ ಮಂಜೂರಾತಿ ನಿಯಮಕ್ಕೆ ಒಳಪಟ್ಟು ಒಂದು ಕಡತವನ್ನು ಸಿದ್ಧಪಡಿಸಿದ್ದಾರೆ. ಈ ಕಡತವು ಈ ಅಕ್ರಮ ಸಕ್ರಮ ಸಮಿತಿ ಮುಂದೆ ಬರ್ತದೆ. ಅವರು ಅದನ್ನು ಪರಿಶೀಲನೆ ಮಾಡಿ ಇದು ಮಾಡಿರ್ತಕ್ಕಂಥದ್ದು ಸರಿಯಾಗಿದೆಯಾ ಎಂಬುದಾಗಿ ನೋಡಿ ನಿರ್ಧರಣೆ ಮಾಡಿ ಅದರಲ್ಲಿ ತರವನ್ನು ಪಾಸ್ ಮಾಡ್ತಾರೆ. ಈ ಪಾಸ್ ಆದಮೇಲೆ ಅವರಿಗೆ ಸರ್ಕಾರದಿಂದ TT ಕಟ್ಟಿಸ್ತಾರೆ ದುಡ್ಡು. ಅಂದರೆ ಸರ್ಕಾರಿ ಜಮೀನನ್ನು ಇಷ್ಟು ದಿವಸ ಬೆಳ್ಕೊಂಡಿದ್ದಕ್ಕೆ ಅವನಿಗೊಂದು ದಂಡದ ರೀತಿಯಲ್ಲಿ ಇಷ್ಟು ವರ್ಷಕ್ಕೆ ಇಷ್ಟು ಅಂತ ಹಾಕ್ತಾರೆ. ಮರ ಮಾಲ್ಕಿ ಒಂದು ವೇಳೆ ಅಲ್ಲಿತ್ತು ಬೆಲೆ ಬಾಳುವಂತ, ಈಗ ಮಾಡಿದ ಮುಂಚಿತವಾಗಿ ಸರ್ಕಾರದ್ದೇ ಅದು ಮರಗಳಿದ್ರೆ ಆ ಮರಕ್ಕೂ ಅವನ ಹತ್ರ ಹಣ ಕಟ್ಟಿಸ್ಕೊಳ್ತಾರೆ. ಒಂದ್ ವೇಳೆ ಇವನು ಕಟ್ಟಲಿಕ್ಕೆ ನಂಗೆ ಸಾಧ್ಯ ಇಲ್ಲ ಅಂದ್ರೆ ಆ ಮರಗಳನ್ನ ಹರಾಜು ಮಾಡಿ ಸರ್ಕಾರ ಅದನ್ನ ಅವರು ಸ್ವಾಧೀನಕ್ಕೆ ತಗೊಳ್ತದೆ. ಈ ಪ್ರಕ್ರಿಯೆ ಆದ್ಮೇಲೆ ಅವನಿಗೆ ಸರ್ಕಾರ ಕೆಲವು ನಿಯಮ ಇದೆ, ಅವನೊಂದು ಬಾಂಡ್ ಪೇಪರ್ ಅಲ್ಲಿ ಬರ್ಕೊಡ್ಬೇಕು, ಬ್ಯಾಂಕಿಗೆ ಅವನ ಹಣ ಕಟ್ಟಬೇಕು. ಇಷ್ಟೆಲ್ಲ ಕಟ್ಟಿ ಬಂದಾದ್ಮೇಲೆ ಸರ್ಕಾರ ಅವನಿಗೆ ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ ಈ ಏನು ಅವರಿಗೆ ಅಕ್ರಮ ಸಕ್ರಮ ಮಂಜೂರಾತಿ ಆಗಿರ್ತದೋ ಆ ಸ್ಥಳದ ವಿಸ್ತೀರ್ಣವನ್ನು ನಮೂದಿಸಿ ಅವನಿಗೊಂದು ಸಾಗುವಳಿ ಚೀಟಿ ಕೊಡ್ತಾರೆ. ಅದೇ ಅವನಿಗೆ ಹಕ್ಕು, ಅದೇ ಸಾಗುವಳಿ ಚೀಟಿ, ಚೀಟಿ ಹಕ್ಕು ಪತ್ರ, ಅದನ್ನ ಇಟ್ಕೊಂಡು ಮುಂದಕ್ಕೆ ಅದ್ರ ಮೇಲೆ ಮುಂದುವರಿಬೇಕು. ಪಾಣಿ ಮಾಡಿಸ್ಕೊಳ್ಳೋದಾಗ್ಬೋದು, ಖಾತೆ ಮಾಡಿಸ್ಕೊಳ್ತಕ್ಕಂಥದ್ದಾಗ್ಬೋದು, ಪೋರ್ಡ್ ಮಾಡಿಸ್ಕೊಳ್ತಕ್ಕಂಥದ್ದಾಗ್ಬೋದು, ಎಲ್ಲದನ್ನು ಕೂಡ ಇದ್ರ ಮೇಲೆ ಮುಂದೆ ಪಕ್ಕ ಪಡಿ ಮಾಡಿಸ್ಕೊಳ್ಳೋದಕ್ಕಾಗಲಿ ಇದೇ ಮೂಲವಾಗಿ ಅವನು ಇಟ್ಕೊಳ್ಬೇಕು. ಯಾವುದೇ ಒಬ್ಬ ಕೃಷಿಕ ಅಥವಾ ಭೂ ಮಾಲೀಕ ಇದು ನನ್ನ ಭೂಮಿ ಅಂತ ಹೇಳ್ಕೊಳ್ಳಿಕ್ಕೆ ಅವರು ಬಹಳ ಮುಖ್ಯವಾಗಿ ಅವ್ರ ಹತ್ರ ಇಟ್ಕೊಳ್ಬೇಕಾದಂತಹ ದಾಖಲಾತಿ ಪತ್ರಗಳು ಯಾವ್ಯಾವು? ಮುಖ್ಯವಾಗಿ ಪಹಣಿ ಅವನ ಹತ್ರ ಇರ್ಬೇಕು, ಇರಬೇಕು ಯಾವಾಗ್ಲೂ ಕೂಡ. ಅವನ ಜಮೀನು ಅವನಿಗೆ ಯಾವ ರೀತಿ ಸ್ವಾಧೀನತೆ ಬಂತು ಅದರ ಬಗ್ಗೆ ಅವನು ಕ್ರಯ ಪತ್ರನ ಮತ್ತು ಯಾವ ರೀತಿ ಇವನಿಗೆ ಸ್ವಾಧೀನತೆ ಬಂತು ಅನ್ನೋದಕ್ಕೆ ಅವನ ಹತ್ರ ದಾಖಲೆ ಇರಬೇಕು, ಒಂದು ಪತ್ರ ಇರಬೇಕು. ಪತ್ರ ಹೇಗೆ ಬಂತು ಅದು ಅಂತ ಹೇಳಿ, ಬಂತು ಪಿತೃಜಿತವಾಗಿ ಬಂತ, ಕ್ರಯಕ್ಕೆ ಬಂತ, ಸ್ವಯಾರ್ಜಿತವಾಗಿ ಬಂತ, ಹೇಗೆ, ಅಥವಾ ಉಯಿಲ್ ಮೂಲಕವಾಗಿ ಬಂತ, ಅಥವಾ ಈ ಭೂ ನ್ಯಾಯಮಂಡಳಿಯಿಂದ ಬಂತ, ಈ ದಾಖಲೆ ಅವನ ಹತ್ರ ಇರಬೇಕು. ಈ ದಾಖಲೆ ಇವನ ಹೆಸರಿಗೆ ವರ್ಗಾವಣೆ ಆದದಕ್ಕೆ ಮ್ಯೂಟೇಷನ್ ಇರಬೇಕು ಅವನ, ಮ್ಯೂಟೇಷನ್. ಆ ಮ್ಯೂಟೇಷನ್ ಅಂದ್ರೆ ಕನ್ನಡದಲ್ಲಿ ನಾವು ಹೇಳೋದು ಹಕ್ಕು ಬದಲಾವಣೆ ವಹಿ ಅಂತ, ಅದು ಮುಖ್ಯ. ಅದು 1983 ಹಿಂದೆ RR 516 ಅಂತ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇದ್ರು, ಬಹಳ ಒಳ್ಳೆ ಸಿಸ್ಟಮ್ ಅದು. ಯಾ ಜಮೀನು ಮೂಲ ಕೇತ್ವಾರ್ ಪತ್ರಿಕೆ ಅಂತ ಹೇಳ್ತಾರೆ, ಜಮೀನಿನ ಮೂಲ ಕಂಡುಹಿಡಿಯೋದಕ್ಕೆ ಕೇತ್ವಾರ್ ಪತ್ರಿಕೆ. ಈಗ ಕೇತ್ವಾರ್ ಪತ್ರಿಕೆ ಲಭ್ಯ ಇಲ್ಲ. ಅದ್ ಬಿಟ್ರೆ RR 516 ನಮಗೆ ಮೂಲ, ಒಂದು ಜಮೀನಿನ ಮೂಲ ಕಂಡುಹಿಡಿಬೇಕಾದ್ರೆ 83 ಹಿಂದಕ್ಕೆ ಬರ್ದದ್ದಷ್ಟೇ ಈಚೆ ಕಡೆಗೆ ಅದನ್ನ ನಿಲ್ಸ್ಬಿಟ್ರು. ಅದ್ ಬಹಳ ಅನಾನುಕೂಲ ಆಗಿದೆ ಈಗ ರೈತರಿಗೆ, ಯಾಕೆ ಅಂದ್ರೆ ಜಮೀನಿನ ಮೂಲ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ನಮ್ಗೆ. ಇದು ಯಾರಿಂದ ಬಂತು, ನಮ್ ತಾತ ಯಾರು, ಅವ್ರ ತಾತ ಹತ್ರ ಇವ್ರು ಹೇಗ್ ಸ್ವಾಧೀನಕ್ಕೆ ತಗೊಂಡ್ರು, ಇದೆಲ್ಲ ಅವರಿಗೆ ಬಹಳ ಅನುಕೂಲ ಇತ್ತು. ಈಗ ಅದನ್ನೆಲ್ಲ ತೆಗೆದಾಕ್ಬಿಟ್ಟಿದೆ ಸರ್ಕಾರ, ಹಾಗಾಗಿದೆ. ಹಂಗಾಗಿ ಪಹಣಿ ಒಂದು, ಮ್ಯೂಟೇಷನ್ ಒಂದು, ಮತ್ತೆ ಪತ್ರ ನೋಂದಣಿ ಆಗಿರುತ್ತೆ ಪತ್ರ, ಇದಿಷ್ಟು ಬಹಳ ಮುಖ್ಯ ಆಗುತ್ತೆ. ಕಂದಾಯ ರಸೀದಿನ ಕೂಡ ಮುಖ್ಯ. ಹೌದು, ಪ್ರತಿ ವರ್ಷ ನಾವೇನ್ ಕಂದಾಯವನ್ನು, ನಾನು ಈ ಜಮೀನಿಗೆ ನಾನು ವಾರಸ್ತಾರ, ನಾನು ಬೆಳೆದಂತ ಬೆಳೆಗೆ ಇದಕ್ಕೆ ಕಂದಾಯ ಕಟ್ತಾ ಇದ್ದೀನಿ ಸರ್ಕಾರಕ್ಕೆ ಅಂತ ಇಷ್ಟು ದಾಖಲೆಗಳನ್ನು ಅವನು ಇಟ್ಕೊಳ್ಳೇಬೇಕು. ಇನ್ನು ಸರ್ಕಾರದಿಂದ ಯಾರು ಮಂಜೂರಾಗಿದ್ರೆ ಮಂಜೂರಾತಿ ಪತ್ರಗಳು ಅವನ ಹತ್ರ ಇರಬೇಕು, ಇರಬೇಕಾಗುತ್ತೆ. ಇದಿಷ್ಟು ಬಹಳ ಮುಖ್ಯವಾದಂತಹ ಕೃಷಿ ಭೂಮಿಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಇದನ್ನ ನಾವು ಯಾವಾಗಲೂ ಕೂಡ ಸಂಗ್ರಹಿಸಿ ಇಡಬೇಕು ಅನ್ನುವಂಥದ್ದು. ಒಳ್ಳೇದು ಸರ್, ಇದುವರೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದೇ ಭೂಮಿಗೆ ಸಂಬಂಧಪಟ್ಟ ಹಾಗೆ ಭೂಮಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಏನೇನು, ಅದರಲ್ಲಿ ಏನಿರುತ್ತೆ, ಅದು ಯಾಕೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಎಷ್ಟರ ಮಟ್ಟಿಗೆ ನಾವು ಅದನ್ನು ಜೋಪಾನವಾಗಿ ಕಾಪಾಡಿ ಇಟ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸ್ಕೊಟ್ರಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡೋ ಅಂತ ನನ್ನ ದೂರವಾಣಿ ಸಂಖ್ಯೆ ಹೇಳ್ತೀನಿ, 944 98 0 99 31. ಇನ್ನೊಮ್ಮೆ ಹೇಳಿ, 9449098091 ನಾನು 24 ಗಂಟೆಯಲ್ಲಿಯೂ ಲಭ್ಯ ಇರ್ತೀನಿ. ಯಾವಾಗ ಬೇಕಾದ್ರೂ ಸಂಪರ್ಕ. ಆಮೇಲೆ ಈ ಸಲಹೆ ಸೂಚನೆ ನನಗೆ ಗೊತ್ತಿರೋ ಅಷ್ಟನ್ನ ನಾನು ಹೇಳ್ತೀನಿ. ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ಕಂದಾಯ ಇಲಾಖೆ ಅಂದ್ರೆ ದೊಡ್ಡ ಸಾಗರ ಅಂತ. ನನಗೆ ಪೂರ್ಣವಾಗಿ ಏನು ಗೊತ್ತಿಲ್ಲ. ನಿಜವಾಗಿ ಹೇಳಬೇಕು ಅಂದ್ರೆ ನನಗೆ ಏನು ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿ. ಏನೋ ಸ್ವಲ್ಪ ತಿಳ್ಕೊಂಡಿರೋದನ್ನ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗೋದಕ್ಕೋಸ್ಕರ ನಾನು ಇದನ್ನ ಹೇಳಿದ್ದೀನಿ. ಯಾವ ಸಮಯದಲ್ಲಿ ಬೇಕಾದರೂ ಅವ್ರು ನನ್ನ ಹತ್ರ ಮಾಹಿತಿ ತಗೊಳ್ಬೋದು. ಆದರೆ ಎಲ್ಲವೂ ಉಚಿತ. ನಾ ಯಾಕೆಂದ್ರೆ ನಮಗೆಲ್ಲ ಅನ್ನ ಬೆಳೆದು ನಮಗೆ ನಮ್ಮ ದೇಹಕ್ಕೆ ಪೋಷಣೆ ಮಾಡ್ತಕ್ಕಂಥ ರೈತರಿಗೆ ನಾವು ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಮನುಷ್ಯರಾಗಿ ಒಂದು ಅಳಿಲು ಸಹಾಯ ಮಾಡ್ತಕ್ಕಂಥದ್ದು ನನ್ನ ಒಂದು ಕರ್ತವ್ಯ. ಇವತ್ತು ಚಟುವಟಿಕೆಯಿಂದ ಇದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣ ರೈತರು. ಹಂಗಾಗಿ ಅವರಿಗೆ ಉಚಿತವಾದ ಸೇವೆಯನ್ನ ನೀವು ದಿನದ 24 ತಾಸು ಕೂಡ ಯಾವಾಗಲೂ ನಾನು ಸಿದ್ಧನಿದ್ದೇನೆ. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿಯ ದಾಖಲಾತಿಗಳ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಭೂಮಿಯ ವಿವಿಧ ದಾಖಲಾತಿಗಳು ಹಾಗೂ ಅದರ ಮಹತ್ವ ಈ ಕುರಿತಂತೆ ಅರಕಲಗೂಡು ತಾಲೂಕು ರಾಮನಾಥಪುರದ ಕಂದಾಯ ಇಲಾಖೆಯ ನಿವೃತ್ತ ಉಪ ತಹಸೀಲ್ದಾರ್ ಜಿಆರ್ ರಾಜು ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಕೇಳುಗರೆ, ಶುಂಠಿಯನ್ನ ಪ್ರತಿಯೊಬ್ಬರು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಪ್ರತಿದಿನನೂ ಬಳಕೆ ಮಾಡಿಕೊಳ್ಳೋದಿದೆ. ಅಡುಗೆಗೆ ಪಲ್ಯ, ಸಾರು, ಚಟ್ನಿ, ಮಜ್ಜಿಗೆಗೆ, ಪಲಾವು, ಬಾತು, ಹೀಗೆ ಹತ್ತಾರು ಬಗೆಯ ಖಾರದ ಅಡುಗೆ ಪದಾರ್ಥಗಳನ್ನು ತಯಾರಿಸಿಕೊಳ್ಳುವಾಗ ಶುಂಠಿ ಬಳಕೆ ಅಪೇಕ್ಷಣೀಯ ಅನಿಸುತ್ತಲ್ವಾ? ಶುಂಠಿ ಬೆಳೆಯೋದು ಬಹಳ ಸುಲಭ ಒಂದು ರೀತಿಯಲ್ಲಿ. ಒಂದೇನೆಂದರೆ ಪರಿಸರ ಪ್ರಿಯ ಪದ್ಧತಿಯಲ್ಲಿ ಅದನ್ನು ಪಳಗಿಸ್ತಾ ಹೋದರೆ ಅಷ್ಟು ಸುಲಭವಾಗಿ ನಿಮ್ಮಿಂದ ಅದು ದೂರ ಆಗೋದಿಲ್ಲ. ಕೊಳೆ ರೋಗ ಅಥವಾ ಬೇರೆ ರೀತಿಯ ಸಮಸ್ಯೆನೂ ಅಷ್ಟಾಗಿ ಕಾಣುವುದಿಲ್ಲ. ಮನೆಯ ಮೇಲ್ಗಡೆ ತಾರಸಿಯಲ್ಲಿ, ಮನೆಯ ಪಕ್ಕದಲ್ಲಿ ಅಥವಾ ಮನೆಯ ಮುಂದೆ ಕುಂಡಗಳಲ್ಲೂ ಇದನ್ನು ಆರಾಮಾಗಿ ಬೆಳ್ಕೊಳ್ಬಹುದು. ಮರಗಿಡಗಳಿರುವ ಜಾಗಗಳಲ್ಲಿ ನೆರಳು ಹೆಚ್ಚಿಗಿದ್ರೆ ಇದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಮೇಲ್ನೋಟಕ್ಕೆ ಎಲೆಗಳು ಕಾಣುತ್ತವೆ ಅಷ್ಟೇ, ತೆಳ್ಳು ಬೆಳೀತದೆ. ಒಳಗಡೆ ಗಡ್ಡೆ ಅತ್ಯಲ್ಪ ಪ್ರಮಾಣದಲ್ಲಿ ಸಿಗೋದಿದೆ. ಬೇರಿನ ಪೈಪೋಟಿ ಮತ್ತು ನೆರಳಿದ್ರೆ ಶುಂಠಿ ಅಷ್ಟೊಂದು ಉತ್ತಮವಾಗಿ ಬೆಳವಣಿಗೆ ಆಗೋದಿಲ್ಲ. ಅದಕ್ಕಾಗಿ ನೀವು ಏನು ಮಾಡ್ಬೋದು, ಹತ್ತಾರು ಕುಂಡಗಳಲ್ಲಿ ಅಥವಾ ಚೀಲಗಳಲ್ಲಿ ನೀವು ಶುಂಠಿಯನ್ನು ಮನೆ ಬಳಕೆಗೆ ಆರಾಮಾಗಿ ಬೆಳ್ಕೊಳ್ಬೋದು. ಒಂದೊಂದು ಚೀಲ ಅಥವಾ ಒಂದೊಂದು ಕುಂಡದಲ್ಲಿ ಏನಿಲ್ಲಂದರೂ 0.5 ಕಿಲೋಗ್ರಾಂನಷ್ಟು ಶುಂಠಿ ಸಿಗುತ್ತೆ. ಯಾವಾಗಲೂ ನಿಮಗೆ ತಾಜವಾಗಿ ಶುಂಠಿ ಸಿಗಬೇಕಾದ್ರೆ ಈ ರೀತಿಯ ಕ್ರಮಗಳನ್ನು ಅನುಸರಿಸ್ಬೋದು. ಇಲ್ಲ ಮನೆಯ ಸುತ್ತಮುತ್ತ ಜಾಗ ಚೆನ್ನಾಗಿತ್ತು, ಬಿಸಿಲು ಬೀಳ್ತಾ ಇತ್ತು, ಅಕ್ಕಪಕ್ಕದಲ್ಲಿ ಮರಗಿಡಗಳಿಲ್ಲ ಅಂತಂದರೆ ಆರಾಮಾಗಿ ಶುಂಠಿಯನ್ನು ಪರಿಸರ ಪ್ರಿಯ ಪದ್ಧತಿಯಲ್ಲಿ ಬೆಳ್ಕೊಳ್ಬೋದು. ಸಗಣಿ ಗೊಬ್ಬರ ಮತ್ತು ನಿಮ್ಮಲ್ಲೇ ಸಿಗುವ ತರಗು ಸಾವಯವ ಗೊಬ್ಬರವನ್ನು ಹಾಕ್ಕೊಂಡು ಶುಂಠಿಯನ್ನು ಅತ್ಯುತ್ತಮವಾಗಿ ಬೆಳ್ಕೊಳ್ಳಿಕ್ಕೆ ಅವಕಾಶಗಳಿರೋದ್ರಿಂದ ಅನವಶ್ಯಕವಾಗಿ ರಾಸಾಯನಿಕಗಳನ್ನು ಮಣ್ಣಿಗೆ ಹಾಕಬೇಡಿ. ಸಿಂಪಡಣೆ ಮಾಡೋದು ಅಗತ್ಯಿಲ್ಲ. ಶುಂಠಿ ಒಂದು ರೀತಿಯಲ್ಲಿ ಗಟ್ಟಿ ಬೆಳೆ. ಅರಿಶಿನೂ ಅಷ್ಟೇ. ನಿಮ್ಮ ಮನೆಯ ಮುಂದೆ, ಮೇಲ್ಗಡೆ, ಹಿಂದೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಅರಿಶಿನವನ್ನು ಹಾಕ್ಕೊಂಡು ಹಸಿ ಅರಿಶಿನವನ್ನೇ ಅಡುಗೆಗೆ ಉಪಯೋಗಿಸ್ಕೊಳ್ಬೋದು. ಕೆಲವೊಮ್ಮೆ ಪುಡಿನೇ ಬೇಕು ಅಂತಂದರೆ ಅದನ್ನು ಬೇಯಿಸಿ ಪುಡಿ ಮಾಡಿಸ್ಕೊಳ್ಳುವ ಅಗತ್ಯಿಲ್ಲ. ಹಸಿ ಇರುವಾಗಲೇ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು. ಬೇಯಿಸಿದ್ಕಿಂತ ಈ ರೀತಿ ಹಸಿದನ್ನೇ ಒಣಗಿಸಿ ಪುಡಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋದು ಉಪಯುಕ್ತವಾದದ್ದು, ಸತ್ವಾಂಶಗಳು ಚೆನ್ನಾಗಿರ್ತವಂತ ಅಂದ್ಕೊಂಡು ಬಲ್ಲವರು ಹೇಳ್ತಾ ಇರ್ತಾರೆ. ರೈತ ಬಾಂಧವರೇ, ಹೀಗೆ ಪ್ರತಿನಿತ್ಯ ನಮ್ಮ ಮನೆಗೆ ಬೇಕಾಗಿರುವ ತರಕಾರಿಗಳು, ಸಾಂಬಾರು ಪದಾರ್ಥಗಳನ್ನು ನಮ್ಮ ಮನೆಯ ಮೇಲ್ಗಡೆ, ಮನೆಯ ಹಿಂದೆ ಮುಂದೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ಹಾಕ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೂ ನಾವು ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೋದು. ಪರಿಸರ ಪ್ರಿಯ ಪದ್ಧತಿಯಲ್ಲಿ ಹತ್ತಾರು ಬೆಳೆಗಳಕ್ಕೆ ಎಲ್ಲ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಆ ಮೂಲಕ ಅನುಕೂಲಗಳನ್ನು ಕಂಡುಕೊಳ್ಬಹುದು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಇದೇ 4ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಸಂಸ್ಕೃತಿ ಕುರಿತು ಮಾಹಿತಿ. ಪ್ರಾಯೋಜಕರು ಸೆವೆನ್ ಬೀನ್ ಟೀಮ್ ಸಕಲೇಶಪುರ. ಕೇಳಿಗ್ರೆ, ಸಕಲೇಶಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇದೇ 4ನೇ ತಾರೀಕು ಕಾಫಿ ಸಂಸ್ಕೃತಿ ವಿಚಾರ ಸಂಕಿರಣ ನಡೀತಾ ಇದೆ. ಕಾಫಿ ಬೆಳೆಗಾರರ ಆರ್ಥಿಕ ಅಭಿವೃದ್ಧಿಗೆ ಇದು ಪೂರಕವಾದ ಪರಿಸರವನ್ನು ಸೃಷ್ಟಿ ಮಾಡುತ್ತೆ. ಸೆವೆನ್ ಬೀನ್ ಟೀಮ್ ಈಗಾಗಲೇ 11 ಜನ ಕಾಫಿ ಬೆಳೆಗಾರರ ತೋಟಗಳಲ್ಲಿ ತರಗತಿಗಳನ್ನು ನಡೆಸಿದೆ. ಅವರಿಗೆ ಪರಿಪಕ್ವವಾದ ಜ್ಞಾನವನ್ನು ನೀಡಿದೆ. ಮುಂದುವರೆದ ಭಾಗ ಕಾಫಿ ಸಂಸ್ಕೃತಿ. ಈ ಒಂದು ವಿಚಾರ ಸಂಕಿರಣ ಹಲವರಿಗೆ ಮಾರ್ಗದರ್ಶನ ನೀಡಲಿದೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಕಾಫಿ ಬೆಳೆಗಾರರು ಸದೃಢವಾಗಿ ಸಾಗಲಿಕ್ಕೆ ಇದೊಂದು ಪ್ರೇರಣಾದಾಯಕವಾದ ಪ್ರಯತ್ನ. ಈ ಕುರಿತಂತೆ ನಮ್ಮ ಜೊತೆಗೆ ಸೆವೆನ್ ಬೀನ್ ಟೀಮಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಎನ್ ಕೆ ಪ್ರದೀಪ್ ಅವರು ಇದರೆ ಮಾತಾಡ್ತಾರೆ. ಡಾಕ್ಟರ್, ವಿಷಯವನ್ನ ಪ್ರಸ್ತಾಪ ಮಾಡಿ. ನಮಸ್ಕಾರ. ಸೆವೆನ್ ಬೀನ್ ಟೀಮ್ ಅನ್ನೋ ಒಂದು ಸಂಸ್ಥೆಯನ್ನ ಹುಟ್ಟಾಕಿದೀವಿ. ಇದರ ಮೂಲ ಉದ್ದೇಶ, ನಾವು 2030 7 ಲಕ್ಷ ಮೆಟ್ರಿಕ್ ಟನ್ ಕಾಫಿಯನ್ನು ಉತ್ಪಾದನೆ ಮಾಡಬೇಕು, ಮತ್ತೆ ರೆಸಿಡ್ಯೂ ಫ್ರೀ ಪ್ರಾಡಕ್ಟ್ಸ್ ಕಾಫಿ, ಕಾಳುಮೆಣಸು, ಏಲಕ್ಕಿ ಮತ್ತೆ ಅಡಿಕೆ ರೆಸಿಡ್ಯೂ ಫ್ರೀ ಬೆಳೆಗಳನ್ನು ಬೆಳಿಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಸೆವೆನ್ ಬೀನ್ ಟೀಮ್ 4ನೇ ತಾರೀಕು 2025 January ಒಂದು ಸೆಮಿನಾರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಒಂದು ಸೈಂಟಿಫಿಕ್ ನಾಲೆಡ್ಜ್ ನ ಟ್ರಾನ್ಸ್ಫರ್ ಮಾಡಬೇಕು ಮತ್ತೆ ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಇದರಲ್ಲಿ ತಜ್ಞರಾದ ಕಾಫಿ ಬೋರ್ಡ್ ಸಿಇಒ ಆದ ಡಾಕ್ಟರ್ ಜಗದೀಶ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ವೇಣುಗೋಪಾಲ್ ಅವರು ಪ್ರಿನ್ಸಿಪಲ್ ಸೈಂಟಿಸ್ಟ್ ICAR ರಿಟೈರ್ಡ್ ಅವರು ಇರ್ತಾರೆ. ಮಿಸಸ್ ಚಾಂದಿನಿ ಅವರು ಇರ್ತಾರೆ, ಕ್ವಾಲಿಟಿ ಅಂಡ್ ಬ್ರ್ಯಾಂಡಿಂಗ್ ಬಗ್ಗೆ ಮಾತಾಡ್ತಾರೆ. ಮತ್ತೆ ಮಿಸ್ಟರ್ ಧರ್ಮರಾಜ್ ಅವರು ಇರ್ತಾರೆ, ಅನುಭವಿ ಕೃಷಿಕರು ಮತ್ತು ಬೆಳೆಗಾರರು. ಇವರು ಎಲ್ಲರ ಜೊತೆ ಬೆಳೆಗಾರರು ಕೂತಿ ಮುಕ್ತವಾಗಿ ಚರ್ಚೆ ಮಾಡಬಹುದು. ಮುಖ್ಯವಾಗಿ ನಾವು ಯುವಕರನ್ನ ಇದಕ್ಕೆ ಆಕರ್ಷಣೆ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಏಕೆಂದ್ರೆ ಈಗ ಏನು ಸೈಂಟಿಫಿಕ್ ನಾಲೆಜ್ ಇದೆ ಅಥವಾ ಟೆಕ್ನಾಲಜಿ ಟ್ರಾನ್ಸ್ಫರ್ ಇದೆ, ಯುವಕರು ಇದನ್ನು ಬೇಗ ಗ್ರಹಿಸ್ತಾರೆ ಹಾಗೂ ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಆದ್ದರಿಂದ 4ನೇ ತಾರೀಕು ದಯವಿಟ್ಟು ಎಲ್ಲಾ ಬೆಳೆಗಾರರು ಇದರ ಸದುಪಯೋಗ ಪಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡಕ್ಕೆ ಒಂದು QR ಕೋಡ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮಾಡ್ಕೊಂಡು ಬಂದ್ರೆ ಎಲ್ಲರಿಗೂ ಅನುಕೂಲ. ಮುಂಚಿತವಾಗಿ ಸಂಪರ್ಕ ಮಾಡಿ ನೋಂದಣಿ ಮಾಡಿಸ್ಕೊಳ್ಬಹುದು, ಎರಡನೇ ತಾರೀಕಿನ ಒಳಗೆ ಅವರ ಹೆಸರುಗಳನ್ನ ಖಾತ್ರಿಪಡಿಸಿಕೊಂಡ್ರೆ ಒಳ್ಳೇದಲ್ವಾ? ಹೌದು. ಸಂಖ್ಯೆಗಳನ್ನ ನೆನಪು ಮಾಡ್ಬಿಡೋಣ ನಮ್ಮ ಶ್ರೋತೃಗಳಿಗೆಲ್ವಾ ಡಾಕ್ಟ್ರೆ? ಹೌದು. ಕೇಳಿದ್ರೆ ಸಕಲೇಶ್ಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ 4ನೇ ತಾರೀಕು ಕಾಫಿ ಸಂಸ್ಕೃತಿ ವಿಚಾರ ಸಂಕಿರಣ ನಡೀತಾ ಇದೆ. ವಿಶೇಷವಾಗಿ ಕಾಫಿ ಬೆಳೆಗಾರರ ತೋಟಗಳಲ್ಲಿ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಅದರಲ್ಲೂ ಗುಣಾತ್ಮಕವಾದ ಉತ್ಪನ್ನವನ್ನ ಪಡೆದು ಆ ಮೂಲಕ ಆರ್ಥಿಕ ಸಬಲತೆಗೆ ಅವರು ಸನ್ನದ್ಧರಾಗಲಿಕ್ಕೆ ಈ ಕಾರ್ಯಕ್ರಮ ನೆರವಾಗಲಿದೆ ಅಂತ ಅನ್ಕೊಂಡು ಸಂಘಟಕರು ಹೇಳ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ನಿಮಗೆ ಒಳಿತಾಗುವ ಕಾರ್ಯಕ್ರಮಗಳು ಜರುಗ್ತವೆ. ಸಂಖ್ಯೆ ಹೀಗಿದೆ, ಸಂಪರ್ಕ ಮಾಡಿ ನೋಂದಣಿ ಮಾಡಿಕೊಳ್ಳಿ ಕಾಫಿ ಸಂಸ್ಕೃತಿ ಕಾರ್ಯಕ್ರಮಕ್ಕೆ. 9008842724 ಮತ್ತೊಂದು 9845613145 ಇನ್ನೊಂದಿದೆ 9148661020. ಕಾಫಿ ಸಂಸ್ಕೃತಿ ವಿಚಾರ ಸಂಕಿರಣ 4ನೇ ತಾರೀಕು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ತಾವು ವಿಷಯಗಳನ್ನು ಹಂಚಿಕೊಂಡ್ರಿ ಡಾಕ್ಟ್ರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇಲ್ಲಿಯವರೆಗೂ ಮಾತಾಡಿದವರು 7 ಬೀನ್ ಟೀಮಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಎನ್ ಕೆ ಪ್ರದೀಪ್.